ಮೈ ಇಸ್ ಕಾರ್ಯಕ್ರಮ ಮೇ ಏಕ ಕವಿತಾ ಸುನಾಉಂಗಾ ಭಾರತ್ ಮೇ ಹೈ ಜನ್ ಸರ್ಕಾರ ಹಮ್ ಸಬ್ ಮಿಲ್ಕೆ ಕರೆಂಗೆ ಇಸ್ಕೋ ಔರ್ ವಿಸ್ತಾರ ಸಭಿ ಕೋ ಚಲಾನಾ ಹೈ ಮತದಾನ ಕಾ ಅಧಿಕಾರ ವೋಟರ್ಸ್ ಜಂಕ್ಷನ್ ಹೈ ಇಸ್ಮೇ ಸದಾ ತಯಾರ ಭಾಗ ಲೇನಾ ಹೈ ಇಸ್ಮೇ ಹಮ್ ಸಬ್ ಕೋ ಹರ್ ಬಾರ್ ಧನ್ಯವಾದ ಜೈ ಹಿಂದ್. ಈಗ ಎಪಿಸೋಡ್ 15ರಲ್ಲಿ ಕೇಳಿದ ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಹೇಳುವಂತ ಸಮಯ ಬಂದೇ ಬಿಡ್ತು ನೋಡು. ಹಾ ಕೇಳುಗರೆ, ನಿಮ್ಮೆಲ್ಲರ ಭಾಗವಹಿಸುವಿಕೆ ನಮಗೆ ತುಂಬಾನೇ ಖುಷಿ ಕೊಟ್ಟಿದೆ. ಭಾರತ್, ಕಳೆದ ವಾರ ಕೇಳಿದ ಪ್ರಶ್ನೆ ಏನಾಗಿತ್ತು? ಕಳೆದ ಬಾರಿ ಪ್ರಶ್ನೆ ಇದಾಗಿತ್ತು ಭಾರತಿ. ಏನದು? ಚುನಾವಣಾ ಸಮಯದಲ್ಲಿ ಪ್ರಚಾರ ಪ್ರಸಾರ ವಸ್ತುಗಳ ಮೇಲೆ ಗಮನ ವಹಿಸುವ ಜಿಲ್ಲಾ ಮಟ್ಟದ ಸಮಿತಿಯ ಹೆಸರೇನು? ಇದಕ್ಕೆ ಸರಿಯಾದ ಉತ್ತರ ಮೀಡಿಯಾ ಸರ್ಟಿಫಿಕೇಶನ್ ಮತ್ತು ಮಾನಿಟರಿಂಗ್ ಕಮಿಟಿ ಅಂದರೆ MCMC. ಉತ್ತರ ಏನು ಅಂತ ಕೇಳುಗರೆ ನಿಮ್ಗೆಲ್ಲ ಗೊತ್ತಾಯ್ತಲ್ಲ, ಈಗ ವಿಜೇತರ ಹೆಸರನ್ನ ಘೋಷಿಸುವಂತಹ ಸಮಯ. ಅದಕ್ಕೆ ಮುಂಚೆ ನಿಮಗೆಲ್ಲ ಒಂದು ಸಲಹೆ, ನಮಗೆ ತುಂಬಾ ಜನ ಕೇಳುಗರು ಪತ್ರವನ್ನ ಬರೀತಾ ಇದ್ದಾರೆ, ಅದರಲ್ಲಿ ತುಂಬಾ ಜನ ಸರಿಯಾದ ಉತ್ತರವನ್ನು ಕೂಡ ಕಳಿಸ್ತಾ ಇದ್ದಾರೆ, ಆದರೆ ಕೆಲವರು ಹೆಸರನ್ನು ಬರೆದಿಲ್ಲ, ಇನ್ನು ಕೆಲವರು ಪೂರ್ಣ ವಿಳಾಸವನ್ನು ಕೂಡ ಬರೆದಿಲ್ಲ, ಮತ್ತೆ ಈ ಕಾರಣದಿಂದ ಲಾಟರಿಯಲ್ಲಿ ಅವರ ಹೆಸರನ್ನ ಪರಿಗಣಿಸೋದಕ್ಕೆ ಆಗ್ತಾ ಇಲ್ಲ. ಆದ್ರಿಂದ ಮುಂದಿನ ಸಲ ಸರಿಯಾದ ಉತ್ತರದ ಜೊತೆಗೆ ಹೆಸರು ಮತ್ತು ಪೂರ್ಣ ವಿಳಾಸವನ್ನು ತಪ್ಪದೇ ಬರೆದು ಕಳಿಸಿ. ಈಗ ವಿಜೇತರ ಹೆಸರನ್ನು ಹೇಳುವಂತ ಸಮಯ ಇದು. ಹಾಗಾದ್ರೆ ಈ ಬಾರಿಯ ಭಾಗ್ಯಶಾಲಿ ವಿಜೇತರು ಯಾರು ಅಂತಂದ್ರೆ, ಅನ್ಸಾರಿ ಇಫ್ತೇಕ್ ಹಾರುದ್ದೀನ್ ನಂಬರ್ 462 ಕ್ರಾಂತಿ ಸಿಸಿಂಗ್ ಧೋಬಿ ತಲಬ್ ನ್ಯೂ ಗೌರಿಪಡ ಭಿವಂಡಿ ಥಾನೆ. ನಿಮಗೆ ತುಂಬು ಹೃದಯದ ಅಭಿನಂದನೆಗಳು. ಭಾರತ ಚುನಾವಣಾ ಆಯೋಗದ ವತಿಯಿಂದ ಸೌಜನ್ಯಪೂರ್ವಕವಾಗಿ ನಿಮಗೆ ನಿಮ್ಮ ಉಡುಗೊರೆಯನ್ನು ನಿಮ್ಮ ವಿಳಾಸಕ್ಕೆ ಆದಷ್ಟು ಬೇಗ ತಲುಪಿಸಲಾಗುತ್ತೆ. ಇನ್ನು ಈ 16ನೇ ಎಪಿಸೋಡ್ನ ಪ್ರಶ್ನೆ ಕೇಳುವಂತಹ ಸಮಯ. ಹಾಗಾದರೆ ಈ ವಾರದ ಪ್ರಶ್ನೆ, ಸಿ ವಿಜಿಲ್ನಲ್ಲಿ ದೂರು ನೀಡಿದ ಎಷ್ಟು ನಿಮಿಷದ ಒಳಗೆ ಕ್ರಮ ಕೈಗೊಳ್ಳಲಾಗುತ್ತೆ? ಇನ್ನೊಂದ್ಸಲ ಕೇಳು ಭಾರತ್. ಸಿ ವಿಜಿಲ್ನಲ್ಲಿ ದೂರು ನೀಡಿದ ಎಷ್ಟು ನಿಮಿಷದ ಒಳಗೆ ಕ್ರಮ ಕೈಗೊಳ್ಳಲಾಗುತ್ತೆ? ನಿಮ್ಮ ಉತ್ತರವನ್ನು ಸೋಮವಾರದ ಒಳಗೆ ನಮ್ಮ ವಾಟ್ಸ್ಆಪ್ ನಂಬರ್ಗೆ ಕಳುಹಿಸಿಕೊಡಿ. ನಮ್ಮ ವಾಟ್ಸ್ಆಪ್ ನಂಬರ್ 9999031950. ಕಾರ್ಯಕ್ರಮ ಕೇಳ್ತಾ ಇರುವಂತಹ ನಮ್ಮೆಲ್ಲ ಕೇಳುಗ ಬಾಂಧವರಿಗೆ ಧನ್ಯವಾದಗಳನ್ನು ಅರ್ಪಿಸೋಣ. ನಮ್ಮ ಕೇಳುಗರಿಗೆ ತಿಳಿಸಿಬಿಡೋಣ, ನಮ್ಮ ಮತದಾತ ಜಂಕ್ಷನ್ನ ಮುಂದಿನ ಸಂಚಿಕೆ ಶುಕ್ರವಾರದ ಬದಲು ಬುಧವಾರ ಪ್ರಸಾರವಾಗುತ್ತೆ. ಯಾಕೆಂದ್ರೆ ಜನವರಿ 25 ರಾಷ್ಟ್ರೀಯ ಮತದಾರರ ದಿನ. ಹಾಗಾಗಿ ಮತ್ತೆ ನಮ್ಮ ನಿಮ್ಮ ಭೇಟಿ ಜನವರಿ 25 ಬುಧವಾರದಂದು. ಮತದಾತ ಜಂಕ್ಷನ್ನಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ. ಮತದಾತ ಜಂಕ್ಷನ್, ಮತದಾರರ ಜಾಗೃತಿ ಸರಣಿ ಕೇಳಿದಿರಿ. ಕನ್ನಡ ಅನುವಾದ ಪುಟ್ಟಲಕ್ಷ್ಮಮ್ಮ ಕೆ, ನಿರ್ಮಾಣ PM ಜಗದೀಶ್ ಹಾಗೂ MS ಅನುಪಮ, ಪ್ರಾಯೋಜಕರು ಭಾರತ ಚುನಾವಣಾ ಆಯೋಗ. ಈ ಕಾರ್ಯಕ್ರಮವನ್ನು ಬೆಂಗಳೂರು ಆಕಾಶವಾಣಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾಗಿತ್ತು. ಇದುವರೆಗೆ ಮತದಾತ ಜಂಕ್ಷನ್ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈಗ ಕೇಳಿ, ಕೇಂದ್ರ ಸಂಪುಟದಲ್ಲಿ ವಾರ್ತಾ ಮತ್ತು ಪ್ರಸಾರ, ಮೀನುಗಾರಿಕೆ ಹಾಗೂ ಪಶುಸಂಗೋಪನಾ ರಾಜ್ಯ ಸಚಿವರಾದ ಶ್ರೀ ಎಲ್ ಮುರುಗನ್ ಹಾಗೂ ಕೇಂದ್ರ ಸಂಸದೀಯ ವ್ಯವಹಾರಗಳು, ಗಣಿ ಹಾಗೂ ಕಲ್ಲಿದ್ದಲು ಸಚಿವರಾದ ಶ್ರೀ ಪ್ರಹ್ಲಾದ್ ಜೋಶಿ ರವರು ಇದೇ ತಿಂಗಳ 19ರಂದು ಭಾಗವಹಿಸಿದ್ದ ಚಿಕ್ಕಮಗಳೂರು ಹಬ್ಬದ ಬಾನುಲಿ ವರದಿ. ದಿನಾಂಕ 19/1/2023 ಗುರುವಾರದಂದು ಚಿಕ್ಕಮಗಳೂರಿನಲ್ಲಿ ಚಿಕ್ಕಮಗಳೂರು ಹಬ್ಬ ಜರುಗಿತು. ಇದು ವಾರ್ತಾ ಇಲಾಖೆ, ಚಿಕ್ಕಮಗಳೂರು ಜಿಲ್ಲಾಡಳಿತ, ವಿವಿಧ ಇಲಾಖೆಗಳ ನೇತೃತ್ವದಲ್ಲಿ ಜರುಗಿತು. ಕಾರ್ಯಕ್ರಮ ನಡೆದದ್ದು ಚಿಕ್ಕಮಗಳೂರು ನಗರದ ಸುಭಾಷ್ ಚಂದ್ರ ಬೋಸ್ ಕ್ರೀಡಾಂಗಣದಲ್ಲಿ ಸಜ್ಜಾಗಿದ್ದ ಭವ್ಯ ವೇದಿಕೆಯಲ್ಲಿ. ಕಾರ್ಯಕ್ರಮವು ನಾಡಗೀತೆಯೊಂದಿಗೆ ಪ್ರಾರಂಭವಾಯಿತು. ಜನನಿಯ ತನುಜಾತಿ ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡಿ, ಜಯ ಹೀರಸ ಋಷಿಗಳ ವೀರೆ, ಭೂದೇವಿಯ ಮಕುಟದ ನವಮಣಿಯೇ. ಕನ್ನಡ ಚಂದದ ಹೊನ್ನಿನ ಗಣಿಯೇ ರಾಘವ ಮಧುಸೂದನರವ ಜಯಿಸಿದ ಭಾರತ ಜನನಿಯ ತನುಜಾತಿ. ಚಿಕ್ಕಮಗಳೂರು ಜಿಲ್ಲೆಯ ಮಾನ್ಯ ಜಿಲ್ಲಾಧಿಕಾರಿಗಳು ಸ್ವಾಗತ ಕೋರಿದರು. ನಮ್ಮ ಭಾರತದಲ್ಲಿ ವಿವಿಧತೆಯಲ್ಲಿ ಏಕತೆ ಭಾರತದ ವೈಶಿಷ್ಟ್ಯ. ಇದು ಭಾಷೆಗಳು ಹಲವಾರು, ಭಾವನೆಗಳು ಒಂದು. ಚಿಕ್ಕಮಗಳೂರು ಹಬ್ಬ ಕೂಡ ಕರ್ನಾಟಕದ ಉತ್ತರ ದಕ್ಷಿಣ ಕಲೆ ಸಂಸ್ಕೃತಿ ಎಲ್ಲ ಭಾರತದ ಹಲವಾರು ರಾಜ್ಯಗಳ ಒಂದು ಸಂಸ್ಕೃತಿಯ ಕಲೆ ನೃತ್ಯ ಸಂಗೀತವನ್ನು ಸಮ್ಮಿಲನ ಮಾಡುವಂತಹ ಪ್ರಯತ್ನ ನಾವು ಮಾಡಿದ್ವಿ. ವಿಶೇಷವಾಗಿ ಈ ಹಬ್ಬಕ್ಕೆ ಕೇರಳ, ತಮಿಳುನಾಡು, ಆಂಧ್ರಪ್ರದೇಶ, ತೆಲಂಗಾಣದಿಂದ ಕೂಡ ಕಲಾ ತಂಡಗಳು ಬಂದಿದ್ವು. ಇಂತಹ ಒಂದು ಅದ್ಭುತವಾದ ಅವಕಾಶ, ಐ ಟೇಕ್ ದಿಸ್ ಆಪರ್ಚುನಿಟಿ ಟು ವೆಲ್ಕಮ್ ದ ಆಗಸ್ಟ್ ಡಿಗ್ನಿಟೀಸ್ ಆನ್ ದಿ ಸ್ಟೇಟ್. ನಂತರ ಕೇಂದ್ರ ಸಂಪುಟದ ವಾರ್ತಾ ಮತ್ತು ಪ್ರಸಾರ, ಮೀನುಗಾರಿಕೆ, ಪಶುಸಂಗೋಪನಾ ಇಲಾಖೆಗಳ ರಾಜ್ಯ ಸಚಿವರಾದ ಶ್ರೀ ಎಲ್ ಮುರುಗನ್ರವರು ಹಾಗೂ ಕೇಂದ್ರ ಸಂಸದೀಯ ವ್ಯವಹಾರಗಳ, ಗಣಿ ಹಾಗೂ ಕಲ್ಲಿದ್ದಲು ಸಚಿವರಾದ ಪ್ರಹ್ಲಾದ್ ಜೋಶಿರವರು ಚಂಡೆ ಬಾರಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಇದಾದ ಬಳಿಕ ಅನೇಕ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಲಾಯಿತು. ಇಂದಿನ ಸಾಧಕರು ಬಿಸ್ಲೇಹಳ್ಳಿ ಸೋಮಶೇಖರ್ ಅವರು, ಡಿ ವಿ ಗಿರೀಶ್ ಅವರು, ಶ್ರೀ ತಲಗೋಡು ಭಾಸ್ಕರ್ ಅವರು, ಎಚ್ ಟಿ ಸುಬ್ರಹ್ಮಣ್ಯ ಅವರು. ವಿ ಹ್ಯಾವ್ ಅವರ್ ಅಚೀವರ್ಸ್ ಇನ್ ದ ಡಿಫ್ರೆಂಟ್ ಫೀಲ್ಡ್ ಆಫ್ ಥಿಯೇಟರ್, ಎನ್ವೈರನ್ಮೆಂಟ್, ಸೋಷಿಯಲ್ ಸರ್ವಿಸ್ ಅಂಡ್ ಫೋಕ್ಲೋರ್. ಸೊ ಐ ರಿಕ್ವೆಸ್ಟ್ ಅವರ್ ಹಾನರಬಲ್ ಸ್ಟೇಟ್ ಮಿನಿಸ್ಟರ್ ಫಾರ್ ಇನ್ಫಾರ್ಮೇಶನ್, ಫಿಷರೀಸ್, ಆನಿಮಲ್ ಹಸ್ಬೆಂಡ್ರಿ ಅಂಡ್ ಡೈರಿ, ಗವರ್ಮೆಂಟ್ ಆಫ್ ಇಂಡಿಯಾ, ಶ್ರೀ ಮುರುಗನ್ ಸರ್, ಟು ಹಾನರ್ ದೀಸ್ ಅಚೀವರ್ಸ್ ಇನ್ ದ ರೆಸ್ಪೆಕ್ಟಿವ್ ಡಿಫ್ರೆಂಟ್ ಫೀಲ್ಡ್. ಇದೀಗ ಚಿಕ್ಕಮಗಳೂರು ಹಬ್ಬದ ಪ್ರಯುಕ್ತ ಈ ಸಾಧಕರಿಗೆ ಈ ವೇದಿಕೆಯಲ್ಲಿ ಗೌರವ ಸಮರ್ಪಣೆ. ವನ್ಯಪ್ರಾಣಿ, ಪಕ್ಷಿಗಳು ಹಾಗೂ ಪಶ್ಚಿಮ ಘಟ್ಟದ ಸಂರಕ್ಷಣೆ ಬಗ್ಗೆ ಸದಾ ಯೋಚಿಸುವಂತಹ ಡಿ ವಿ ಗಿರೀಶ್ ಅವರು ಈ ಜಿಲ್ಲೆಯ ಪರಿಸರ ಸಮಸ್ಯೆಗಳ ಬಗ್ಗೆ ಚಿಂತಿಸುವ ಹಾಗೂ ಯೋಚಿಸುವ ಮಾತನಾಡಬಲ್ಲ ಪರಿಸರ ಸತ್ತ. ಬಿಸ್ಲೇಹಳ್ಳಿ ಸೋಮಶೇಖರ್ ಅವರು ಇತ್ತೀಚೆಗೆ ನಮ್ಮ ಕರ್ನಾಟಕ ನಾಟಕ ಅಕಾಡೆಮಿ ಸದಸ್ಯರಾಗಿ ಹಾಗೂ ಚಿಕ್ಕಮಗಳೂರಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಕೂಡ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಮಹಿಳಾ ಪಾತ್ರ ಮಾಡೋದರಲ್ಲಿ ಎತ್ತಿದ ಕೈ ನಮ್ಮ ಸೋಮಶೇಖರ್ ಅವರು. ನಮ್ಮ ಜಿಲ್ಲೆಯ ಕುದುರೆ ಮುಖ ಉಳಿಸಿ ಚಳುವಳಿಯಲ್ಲಿ ಮತ್ತು ಅದನ್ನು ಗಣಿಗಾರಿಕೆಯಿಂದ ಮುಕ್ತಗೊಳಿಸಲು ನ್ಯಾಯಾಲಯಕ್ಕೆ ಅಗತ್ಯವಾದ ಮಾಹಿತಿಯನ್ನು ವೈಜ್ಞಾನಿಕವಾಗಿ ಸಂಗ್ರಹಿಸಿಕೊಟ್ಟವರು ಶ್ರೀಯುತ ಡಿ ವಿ ಗಿರೀಶ್ ಅವರು. ತಲಗೋಡು ಭಾಸ್ಕರ್ ಅವರು ಮುಳುಗಿ ಸಾವನ್ನಪ್ಪಿದವರ ಶವ ಹುಡುಕುವುದರಲ್ಲಿ ಎಲ್ಲರಿಗೂ ಕೂಡ ಸಹಾಯ ಮಾಡುವುದರಲ್ಲಿ ಸಿದ್ಧಹಸ್ತರು. ಮುಂದಿನ ಸಾಧಕರು ಶ್ರೀಯುತ ಎಚ್ ಟಿ ಸುಬ್ರಹ್ಮಣ್ಯ ಅವರು, ಚರ್ಮವಾದ್ಯ ಮತ್ತು ಕೋಲಾಟದ ಕಲಾವಿದರು. ಹಲವಾರು ದಶಕಗಳಿಂದ ಮೂಡಿಗೆರೆ ತಾಲೂಕು ಜೋಗಣ್ಣಕೆರೆಯ ಕುಣಿಮಿಣಿ, ಮೌರಿ, ಸ್ತುತಿ, ಅರೆದೋಣ, ಹಲಗೆ, ತುಡುಮು, ಮರಪ್ಪು, ವಾಲಗ, ಕಹಳೆ ಮುಂತಾದ ವಾದ್ಯ ಪರಿಕರಗಳನ್ನು ನುಡಿಸುವಾಗ ಅದಕ್ಕೆ ಜೀವ ತುಂಬುವಲ್ಲಿ ಅವರು ಸಿದ್ಧಹಸ್ತರು. ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಮಾನ್ಯ ಕೇಂದ್ರ ಮಂತ್ರಿಗಳಾದ ಶ್ರೀ ಎಲ್ ಮುರುಗನ್ರವರು ತಮ್ಮ ಭಾಷಣದಲ್ಲಿ ಏಕ ಭಾರತ ಶ್ರೇಷ್ಠ ಭಾರತ, ನಾವೆಲ್ಲ ಒಂದೇ ತಾಯಿಯ ಮಕ್ಕಳು, ನಮ್ಮ ತಾಯಿ ಭಾರತಿ, ನಮ್ಮ ಸಂಸ್ಕೃತಿ ಕರ್ನಾಟಕದ ಸಂಸ್ಕೃತಿ ಒಂದೇ ಎಂದು ತಮಿಳಿನಲ್ಲಿ ಮಾತನಾಡುತ್ತಾ ತಿಳಿಸಿದರು. ಎಲ್ಲವರಕ್ಕೂ ನಮಸ್ಕಾರ. இந்த அருமையான நிகழ்ச்சியில மரியாதைக்குரிய திரு சி டி ரவிஜி அவர்கள் இங்கு சொன்னது ஒரே பாரதம் உன்னத பாரதம், ஏக் பாரத் சிரேஷ்ட பாரத், நாம் அனைவரும் ஒரு தாயின் மக்கள் என்பதை பற்றின இந்த கலாச்சார திருவிழாவில் நாம் கலந்து கொண்டிருப்பது எனக்கு மட்டற்ற மகிழ்ச்சி. தமிழ்நாட்டுக்கும் கர்நாடகக்கும் உள்ள எவ்வளவு பெரிய பந்தம் இருக்கிறது என்பதை நாம் தெரிந்து கொள்ள முடியும். இங்கு இருக்கின்ற காவேரி தண்ணீர் இரண்டு மாநில மக்களினுடைய தாகத்தை தீர்ப்பதோடு இரண்டு மாநில மக்களுக்கும் ஒரு மிகப்பெரிய உறவை ஏற்படுத்தும் விதமாக அந்த காவேரி தண்ணீர் நமக்கு, காவேரி தாய் நமக்கு கொடுத்திருக்கிறார்கள். அதே போல ஸ்ரீரங்கப்பட்டினம், நம்ம திருச்சிராப்பள்ளியில் இருக்கிற ஸ்ரீரங்கம், இரண்டும் ஒரே மாதிரி கோயில்கள் இருக்கு. இங்க என்ன தரிசனம் இருக்கிறதோ அதே போலதான் ஸ்ரீரங்கத்தில் இருக்கிற அந்த பெருமாள், ஸ்ரீரங்கப்பட்டினத்திற்கும் பெருமாளுக்கும் உள்ள ஒரு உறவு. உணவு, இங்கேயும் நம்ம இட்லி சாப்பிடுறோம், அங்கேயும் நம்ம இட்லி சாப்பிடுறோம், இங்கேயும் நம்ம பொங்கல் இருக்கிறது, அங்கேயும் பொங்கல் இருக்கிறது, இங்கேயும் நம்மளுடைய ராகி முத்தை இருக்கிற ராகி களி இருக்கிறது, அங்கேயும் நம்மளுடைய ராகி களி இருக்கிறது. உணவிலும் நாம் ஒன்று, கலாச்சாரத்திலும் ஒன்று. ட்ரெடிஷன் எடுத்துக்கலாம், திருமணங்கள், திருமணத்துல என்னென்ன அந்த ட்ரெடிஷனலா நம்ம ஃபாலோ பண்ணுவோம், அந்த வேதம் ஓதுறது, அக்னி வந்து வளம் வருவது, எல்லாமே இங்க என்ன தாலி கட்டுறது, இது எல்லாம் இங்க என்ன கலாச்சாரத்தை பின்பற்றுகிறோமோ, இங்க என்ன பண்பாடை பின்பற்றுகிறோமோ அதே பண்பாடு தான் அங்கேயும் இருக்கிறது. தமிழ்நாட்டுக்கும் கர்நாடகாவுக்கும் உள்ள கனெக்ஷன், உங்களுடைய ஒரு மகனாக நாம் இங்கு கலந்து கொண்டதுல மிக பெரிய ஒரு மட்டற்ற மகிழ்ச்சியோடு விடைபெறுகிறேன். நன்றி, வணக்கம், ஜெய்ஹிந்த், ஜெய் பாரத். ಚಿಕ್ಕಮಗಳೂರಿನ ಮಾನ್ಯ ಶಾಸಕರಾದ ಸಿಟಿ ರವಿರವರು ತಮ್ಮ ಮಾತುಗಳಲ್ಲಿ, ಮುರುಗನ್ ಅವರಿಗೆ ಧನ್ಯವಾದಗಳು. ರಂಭಾ ನಂಡ್ರಿ ಮುರುಗಂಜಿ, ನಿಮಗೆ ಭಾಷೆ ಎಲ್ಲ ಅರ್ಥ ಆಗದೆ ಇರಬಹುದು, ಭಾವನೆ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಅವ್ರು ಹೇಳಿದ್ದಿಷ್ಟೇನೆ ಎಲ್ಲ, ಅದನ್ನ ನಾನು ಅದನ್ನ ಭಾಷಾಂತರಿಸೋಕೆ ಹೋಗೋದಿಲ್ಲ. ಇಲ್ಲಿರೋದು ನಾವು ನೀವು ಒಂದೇನೆ, ನಮಗೆ ಕಾವೇರಿ ತಾಯಿ ನೀರನ್ನೇ ನಾವಿಬ್ರು ಕುಡಿದು ಬದುಕ್ತೇವೆ. ಎರಡೂ ಎರಡೂ ನಾಡಿನ ಜನರಿಗೆ ಕಾವೇರಿ ನೀರು ಕೊಡ್ತಾ ಇದ್ದಾರೆ, ನಾವಿಬ್ರು ಒಂದೇನೆ. ಇದ್ರ ಜೊತೆಗೆ ಅವ್ರು ಹೇಳಿದ್ದೇನು ಅಂತಂದ್ರೆ, ಇಲ್ಲಿ ಶ್ರೀರಂಗಪಟ್ಟಣದಲ್ಲಿರುವ ಶ್ರೀರಂಗ, ಅಲ್ಲಿ ತಮಿಳುನಾಡಲ್ಲಿರುವ ಶ್ರೀರಂಗ, ಎರಡು ಕೂಡ ಒಂದೇ ತರ ಮಾದರಿಯ ದೇವಸ್ಥಾನಗಳು ಅನ್ನೋದನ್ನ ಅವರಲ್ಲಿ ಹೇಳಿದ್ರು. ಭಾಷೆ ನಮ್ಮನ್ನೆಲ್ಲವನ್ನು ಜೋಡಿಸುವ ವಿಷಯ ಆಗಬೇಕು, ಭಾರತೀಯತೆಯನ್ನ ಬಿಂಬಿಸುವ ವಿಷಯ ಆಗಬೇಕು. ಅದಕ್ಕೋಸ್ಕರನೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಏಕ ಭಾರತ್ ಶ್ರೇಷ್ಠ ಭಾರತ್, ಭಾರತೀಯರೆಲ್ಲರೂ ನಾವು ಒಂದೇ ಅನ್ನುವಂತ ಒಂದು ಭಾವನೆಯನ್ನ ಬಿತ್ತಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಈ ಒಂದು ಕಾರ್ಯಕ್ರಮದ ಆಯೋಜನೆಯೂ ಕೂಡ ನಡೆದಿದೆ. ನಂತರ ಮಾತನಾಡಿದ ಕೇಂದ್ರ ಸಂಸದೀಯ ವ್ಯವಹಾರಗಳ ಗಣಿ ಹಾಗೂ ಕಲ್ಲಿದ್ದಲು ಸಚಿವರಾದ ಪ್ರಹ್ಲಾದ್ ಜೋಶಿ ರವರು ಹೀಗೆ ಹೇಳಿದರು. ಇಲ್ಲಿ ಬಂದ ನಂತರ, ನಿಮ್ಮನ್ನ ನೋಡಿದ ನಂತರ, ಈ ಎಲ್ಲ ವೈಭವವನ್ನ ನೋಡಿದ ನಂತರ ಅನ್ನಿಸ್ತು, ಇಲ್ಲಿ ಬಂದಿರಲಿಲ್ಲ ಅಂದ್ರೆ ಬಹಳ ದೊಡ್ಡದೇನೋ ಒಂದು ಕಳ್ಕೊಳ್ತಾ ಇದ್ದೆ ಅನ್ನುವಂತಹ ಸಂಗತಿ ನನ್ನ ಮನಸ್ಸಿಗೆ ಖಚಿತವಾಗಿದೆ. ಸ್ನೇಹಿತರೆ, ಚಿಕ್ಕಮಗಳೂರು ಇದೊಂದು ಬಹಳ ಸುಂದರವಾದಂತಹ ಜಿಲ್ಲೆ. ಇಲ್ಲಿ ನೈಸರ್ಗಿಕ ಗಿರಿಸಾಲುಗಳು ಇದೆ, ಜಲಪಾತದ ಜರಿಧಾರೆಗಳು, ಅರಣ್ಯ ಪ್ರದೇಶ, ಪಂಚ ನದಿಗಳ ಉಗಮ ಸ್ಥಾನ. ಇಂತಹ ಚಿಕ್ಕಮಗಳೂರದಲ್ಲಿ ಇತಿಹಾಸ ಸುಪ್ರಸಿದ್ಧವಾದಂತಹ ಧಾರ್ಮಿಕ ಕ್ಷೇತ್ರಗಳು ಏನು ಕಮ್ಮಿ ಅದ ಇಲ್ಲಿ. ದಿವಸ ಶುರುವಾಗುವುದು ಚಿಕ್ಕಮಗಳೂರಿನ ಕಾಫಿಯಿಂದ, ಪೂಜೆ ಶುರುವಾಗುವುದು ಚಿಕ್ಕಮಗಳೂರು ಅಡಿಕೆಯಿಂದ ಅನ್ನುವಂತಹ ಸಂಗತಿ ಕೂಡ ಅಷ್ಟೇ ಮಹತ್ವದ್ದು. ಸ್ನೇಹಿತರೆ, ಈ ಹಿನ್ನೆಲೆಯಲ್ಲಿ ನಮ್ಮ ಚಿಕ್ಕಮಗಳೂರು, ಈ ನಮ್ಮ ಚಿಕ್ಕಮಗಳೂರು ಹಬ್ಬವನ್ನು ನಾವು ಆಚರಿಸ್ತಾ ಇದ್ದೇವೆ. ಇದರ ಹಿಂದಿರುವಂತಹ ಉದ್ದೇಶ ಏನು ನನಗೆ ಗೊತ್ತಿದೆ. ನೀವು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ, ಅಲ್ಲೆಲ್ಲ ಡ್ರಮ್ಸ್ ಇತ್ಯಾದಿ ತಯಾರು ಮಾಡಿ ಇಟ್ಟಿದ್ದಾರೆ. ಇಲ್ಲಿ ಭಾಷಣ ಜಾಸ್ತಿ ಮಾಡಬಾರದು, ನಾ ಭಾಷಣ ಮಾಡೋದಿಲ್ಲ ಇನ್ ಜಾಸ್ತಿ. ಆದರೆ ಈ ನಮ್ಮ ಸಂಸ್ಕೃತಿಯನ್ನ ಮರೀಬಾರದು, ನಮ್ಮ ಪರಂಪರೆಯನ್ನ ಮರೀಬಾರದು. ಯಾಕಂದ್ರೆ ಜಗತ್ತಿನಲ್ಲಿಯೇ ಅತಿ ಹೆಚ್ಚು ಇತಿಹಾಸ ಮತ್ತು ಸಂಸ್ಕೃತಿಯನ್ನು ಹೊಂದಿರುವಂತಹ ದೇಶ ಅಂದ್ರೆ ಅದು ಭಾರತ. ಸ್ನೇಹಿತರೆ, ಈ ಭಾರತದ ಸಂಸ್ಕೃತಿ, ಈ ಭಾರತದ ಭಾಷೆ, ಈ ಭಾರತದ ಪದ್ಧತಿಗಳು, ಅದು ಕೌಟುಂಬಿಕ ಪದ್ಧತಿಯಿಂದ ಹಿಡ್ಕೊಂಡು ವ್ಯಾಯಾಮ ಪದ್ಧತಿಯವರೆಗೆ, ಇದನ್ನ ತೆಗೆದುಹಾಕಿ ತಮ್ಮ ವಿದೇಶಿ ಪಾಶ್ಚಾತ್ಯವಾದಂತಹ ಸಂಗತಿಗಳನ್ನ ನಮ್ಮ ಮೇಲೆ ಹೇರಬೇಕು ಅನ್ನುವಂತಹ ಪ್ರಯತ್ನ ನಡೀತು. ನಮ್ಮ ದೇಶದಲ್ಲಿ ನಾವು ಒಂದು ಅನ್ನುವಂಥ ಭಾವನೆ ಕಮ್ಮಿ ಆಗ್ತಾ ಹೋಗಿತ್ತು. ಆದರೆ ಇತ್ತೀಚೆಗೆ ಏಕ್ ಭಾರತ್ ಶ್ರೇಷ್ಠ ಭಾರತ್ ಅನ್ನುವಂತಹ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಎಲ್ಲ ಕಡೆ ಈ ರೀತಿಯ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಇವತ್ತು ದೇಶ ಬೇರೆ ಬೇರೆ ರೀತಿಯಲ್ಲಿ ಮುಂದುವರಿತಾ ಇದೆ. ಅದು ಸಂಶೋಧನೆಯಲ್ಲಿರಬಹುದು, ಅದು ಸೈಂಟಿಫಿಕ್ ಸಂಶೋಧನೆಯಲ್ಲಿರಬಹುದು, ಮೆಡಿಕಲ್ ಸಂಶೋಧನೆಯಲ್ಲಿರಬಹುದು, ಮಿಲಿಟರಿ ಸಂಶೋಧನೆಯಲ್ಲಿರಬಹುದು. ಇವತ್ತು ಭಾರತದ ಮಿಲಿಟರಿ ಶಕ್ತಿ ಮತ್ತು ಮಿಲಿಟರಿ R&D ಸಂಶೋಧನೆ ಎಷ್ಟು ಬೆಳೆದದ ಅಂತಂದ್ರೆ, ಕಳೆದ 8 ವರ್ಷದಲ್ಲಿ ಅನೇಕ ಪ್ರಯತ್ನವನ್ನು ಮಾಡಿದಾಗೂ ಸಹಿತ 1 ಇಂಚು ಭೂಮಿಯನ್ನು ಭಾರತದ ಸೈನಿಕರು ಬಿಟ್ಟುಕೊಟ್ಟಿಲ್ಲ. ಇದು ಕೂಡ ನಮ್ಮ ಸಾಧನೆ. ಜಗತ್ತಿನ 5ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಭಾರತ ಬಂದಿದೆ ಇವತ್ತು. 5ನೇ ಶಕ್ತಿ ಅಂದ್ರೆ ಅನೇಕರಿಗೆ ಇನ್ನೂ ಬಹಳ ಅದರ ಅಂದಾಜಿಲ್ಲ. ಜಗತ್ತಿನ 5ನೇ ರ್ಯಾಂಕ್ ನಮ್ದು. 200 ವರ್ಷಗಳ ಕಾಲ ನಮ್ಮ ನಾಡಿದಂತಹ ಇಂಗ್ಲೆಂಡ್ ಅನ್ನ ಬ್ರಿಟನ್ ಅನ್ನ ಹಿಂದಕ್ಕೆ ಹಾಕಿ ಭಾರತ ಇವತ್ತು 5ನೇ ಸ್ಥಾನದಲ್ಲಿದೆ. ಸ್ನೇಹಿತರೆ, ವಿ ಆರ್ ಇನ್ ದಿ 5th ರ್ಯಾಂಕ್. ಇಡೀ ಜಗತ್ತಿನಲ್ಲಿ ಇನ್ನು ಕೂಡ ಕರೋನಾ ಕುಣಿತ ಇರಬೇಕಾದ್ರೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ರಿ, ನನ್ನನ್ನು ಸೇರಿ ಯಾರು ಮಾಸ್ಕ್ ಹಾಕಿಲ್ಲ, ದೇಶದಿಂದ ಪೂರ್ತಿ ಹೋಗ್ಬಿಟ್ಟಿದೆ ಅಂತ ಹೇಳ್ತಾ ಇಲ್ಲ. ಆದ್ರೆ ಇವತ್ತು ಸ್ವದೇಶಿ ವ್ಯಾಕ್ಸಿನ್ ಅನ್ನ ಪ್ರಥಮ ಬಾರಿಗೆ ಈ ದೇಶದಲ್ಲಿ ವ್ಯಾಕ್ಸಿನ್ ಮ್ಯಾನುಫ್ಯಾಕ್ಚರ್ ಆಯ್ತು, ವ್ಯಾಕ್ಸಿನ್ ಸಂಶೋಧನೆ ಆಯ್ತು, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮ ನಡೆದಿದೆ. ನಾನು ಬೇರೆ ವಿದೇಶಕ್ಕೆ ಹೋಗಿದ್ದೆ, ಬಹಳ ಮುಂದುವರೆದಂತಹ ದೇಶದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮ ಎಲ್ಲೂ ನಡೆಯುವುದಿಲ್ಲ. ಆದರೆ ಇವತ್ತು ಭಾರತದಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಒಂದು ನೇತೃತ್ವದಲ್ಲಿ ಇವತ್ತು ಭಾರತ ಸುರಕ್ಷಿತವಾಗಿ ಆರ್ಥಿಕವಾಗಿ ಮುನ್ನಡೀತಾ ಇದೆ. ಈ ಆರ್ಥಿಕವಾಗಿ ದೇಶ ಮುನ್ನಡೀತಾ ಇರಬೇಕಾದ್ರೆ, ಭಾರತ ಬಲಿಷ್ಠವಾಗಬೇಕಾದ್ರೆ, ಏಕ್ ಭಾರತ್ ಶ್ರೇಷ್ಠ ಭಾರತ್, ನಾವೆಲ್ಲ ಭಾರತೀಯರು ಒಂದು ಅನ್ನೋದಕ್ಕಾಗಿ ನಾವು ನಮ್ಮ ಕಲೆ, ನಮ್ಮ ಸಂಸ್ಕೃತಿ, ನಮ್ಮ ವಿಚಾರ, ನಮ್ಮ ಪುರಾತನ ವಿಚಾರಗಳು ಯಾವ ಇವತ್ತಿಗೂ ಕೂಡ ಪ್ರಸ್ತುತ ಇವೆ, ರೆಲೆವೆಂಟ್ ಇವೆ, ಅವುಗಳನ್ನು ಮುಂದುವರೆಸಲಿಕ್ಕೆ ಇಂಥ ಹಬ್ಬಗಳು ನಡೀತಾ ಇರಬೇಕು. ಇಲ್ಲಿ ನೋಡಿ ಎಲ್ಲರೂ ಬಂದಿದ್ದಾರೆ, ಬಡವರು ಶ್ರೀಮಂತರು, ಆ ಜಾತಿ ಈ ಜಾತಿ ಯಾವುದೂ ಇಲ್ಲ, ಎಲ್ಲರೂ ಬಂದಿದ್ದಾರೆ, ಆನಂದವಾಗಿದ್ದಾರೆ. ಅಲ್ಲಲ್ಲಿ ಫುಡ್ ಸ್ಟಾಲ್ನಲ್ಲಿ ಹೋಗಿದ್ದಾರೆ, ಅಲ್ಲಲ್ಲಿ ಸ್ಟ್ರೀಟ್ಗಳಲ್ಲಿ ಕಾರ್ಯಕ್ರಮ ನಡೀತಾ ಇದ್ದಾವೆ, ಅಲ್ಲಲ್ಲಿ ಜನ ತಮ್ಮಷ್ಟಕ್ಕೆ ತಾವು ಆನಂದವಾಗಿ ಸಂತೋಷವಾಗಿ ನೆಮ್ಮದಿಯಿಂದ ಎಲ್ಲ ಜಂಜಡವನ್ನು ಮರೆತು ಒಟ್ಟಿಗೆ ಸೇರೋದಿದೆಯಲ್ಲ, ಇದೇ ನಮ್ಮ ಶಕ್ತಿಯನ್ನು ತೋರಿಸ್ತದೆ ಅನ್ನುವಂತಹ ಸಂಗತಿಯನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ಸ್ನೇಹಿತರೆ. ಹಾಗಾಗಿ ಇಂತಹ ಸಾಂಸ್ಕೃತಿಕ ಹಬ್ಬಗಳು ನಾವು ಸಕ್ರಿಯವಾಗಿ ಪಾಲ್ಗೊಳ್ಬೇಕು, ಈ ಸಂಸ್ಕೃತಿಯನ್ನು ಮುಂದುವರೆಸಬೇಕು. ನಾವು ಕೂಡ ಸ್ವತಃ ಕಲಾವಿದರಾಗಿ ನಮ್ಮ ಮಕ್ಕಳನ್ನ ತಯಾರಿ ಮಾಡಬೇಕು. ಯಾಕಂದ್ರೆ ಇವತ್ತು ಬರೀ ಮಾರ್ಕ್ಸ್ ತಗೊಳ್ಳೋದ್ರಲ್ಲಿ ಹೆಚ್ಚು ಆದ್ಯತೆಯನ್ನು ಕೊಡ್ತೀವಿ. ಕಲೆ, ಸಂಗೀತ, ಕ್ರೀಡೆ, ಈ ಎಲ್ಲ ಸಂಗತಿಗಳಲ್ಲಿ ಕೂಡ ನಮ್ಮ ಮಕ್ಕಳನ್ನ ಮುಂದೆ ತರಬೇಕು ಅಂತ ಈ ಹಬ್ಬಗಳು ಇದಕ್ಕೆ ಸಹಕಾರಿಯಾಗಲಿ ಅಂತ ಆಶಿಸಿ ಈ ಒಂದು ಕಾರ್ಯಕ್ರಮವನ್ನು ಇಷ್ಟೊಂದು ಅಚ್ಚುಕಟ್ಟಾಗಿ ಜಿಲ್ಲಾ ಆಡಳಿತದ ಜೊತೆಗೂಡಿ ಆಯೋಜಿಸಿದ್ದಕ್ಕೆ ಹೃತ್ಪೂರ್ವಕವಾದಂತಹ ಅದನ್ನು ಅರ್ಪಿಸಿ ತಮ್ಮೆಲ್ಲರಿಗೂ ವಂದನೆಯನ್ನು ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ, ಜೈ ಚಿಕ್ಕಮಗಳೂರು. ಚಿಕ್ಕಮಗಳೂರು ಜಿಲ್ಲೆಯ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ವಂದನಾರ್ಪಣೆಯೊಂದಿಗೆ ಕಾರ್ಯಕ್ರಮ ಮುಕ್ತಾಯವಾಯಿತು. ಅತ್ಯಂತ ಸಡಗರ ಸಂಭ್ರಮದ ಚಿಕ್ಕಮಗಳೂರು ಹಬ್ಬಕ್ಕೆ ಆಗಮಿಸಿ ಉತ್ಸವಕ್ಕೆ ಮತ್ತಷ್ಟು ಮೆರುಗನ್ನ ತಂದಂತಹ ಅನುಕರಣೀಯರು ಆದಂತಹ ಶ್ರೀ ಪ್ರಹ್ಲಾದ್ ಜೋಶಿ ಸರ್, ಮಾನ್ಯ ಕೇಂದ್ರ ಸಚಿವರು, ಸಂಸದೀಯ ವ್ಯವಹಾರಗಳು, ಕಲ್ಲಿದ್ದಲುಗಳು ಮತ್ತು ಗಣಿ ಇಲಾಖೆ, ಭಾರತ ಸರ್ಕಾರ, ಶ್ರೀಯುತರಿಗೆ ಜಿಲ್ಲೆಯ ಸರ್ವರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಮತ್ತೋರ್ವರು ಯುವಕರು, ಮಾನ್ಯ ಮಾಹಿತಿ ಪ್ರಸಾರ, ಮೀನುಗಾರಿಕೆ, ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ರಾಜ್ಯ ಸಚಿವರು, ಭಾರತ ಸರ್ಕಾರ, ಡಾಕ್ಟರ್ ಎಲ್ ಮುರುಗನ್ ಅವರು ಕೂಡ ವೇದಿಕೆಗೆ ಮತ್ತಷ್ಟು ಮೆರುಗನ್ನು ತಂದಿದ್ದಾರೆ. ಅವರಿಗೂ ಕೂಡ ಸರ್ವರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಕೇಂದ್ರದ ಪ್ರತಿನಿಧಿಗಳಾದಂತಹ ಶ್ರೀ ಸುನೀಲ್ ವಿಶ್ವನಾಥ್ ಡಿಯೋದಾರ್ ಅವರು, ಶ್ರೀಯುತರು ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ, ಅವರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನು ಸರ್ವರ ಪರವಾಗಿ ಅರ್ಪಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದ ಬೆನ್ನೆಲುಬಾಗಿ ನಮ್ಮೊಂದಿಗೆ ಸದಾ ನಿಂತು ಮಾರ್ಗದರ್ಶನವನ್ನು ನೀಡ್ತಾ ಇರತಕ್ಕಂತಹ ಮಾನ್ಯ ಶಾಸಕರಾದಂತಹ ಶ್ರೀ ಸಿ ಟಿ ರವಿ ಅವರು ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ, ಅವರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನು, ಸರ್ವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ನಿರ್ಮಾಣ ಎಚ್ ಎಂ ಮಹೇಶ್, ತಾಂತ್ರಿಕ ಸಹಕಾರ ಗಣೇಶ್ ಮೂರ್ತಿ. ಇದುವರೆಗೆ ಕೇಂದ್ರ ಸಂಪುಟದಲ್ಲಿ ವಾರ್ತಾ ಮತ್ತು ಪ್ರಸಾರ, ಮೀನುಗಾರಿಕೆ ಹಾಗೂ ಪಶು ಸಂಗೋಪನೆ ರಾಜ್ಯ ಸಚಿವರಾದ ಶ್ರೀ ಎಲ್ ಮುರುಗನ್ ಹಾಗೂ ಕೇಂದ್ರ ಸಂಸದೀಯ ವ್ಯವಹಾರಗಳು, ಗಣಿ ಹಾಗೂ ಕಲ್ಲಿದ್ದಲು ಸಚಿವರಾದ ಶ್ರೀ ಪ್ರಹ್ಲಾದ್ ಜೋಶಿ ರವರು ಇದೇ ತಿಂಗಳ 19ರಂದು ಭಾಗವಹಿಸಿದ್ದ ಚಿಕ್ಕಮಗಳೂರು ಹಬ್ಬದ ಬಾನುಲಿ ವರದಿ ಕೇಳಿದಿರಿ. ಇದೊಂದು ಪ್ರಕಟಣೆ. ಭದ್ರಾವತಿ ತಾಲೂಕು ಕಾನೂನು ಸೇವೆಗಳ ಸಮಿತಿಯಿಂದ ದಿನಾಂಕ 11/2/2023 ಆಯೋಜಿಸಿರುವ ರಾಷ್ಟೀಯ ಲೋಕ್ ಅದಾಲತ್ನಲ್ಲಿ ಸಾರ್ವಜನಿಕರು ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ಪ್ರಕರಣಗಳಾದ ರಾಜಿಯಾಗಬಲ್ಲ ಅಪರಾಧಿಕ ಪ್ರಕರಣಗಳು, ಚೆಕ್ ಅಮಾನ್ಯದ ಪ್ರಕರಣಗಳು, ಬ್ಯಾಂಕ್ ಪ್ರಕರಣಗಳು, ಮೋಟಾರು ಅಪಘಾತ ಪರಿಹಾರ ನ್ಯಾಯಾಧೀಕರಣದ ಪ್ರಕರಣಗಳು, ವೈವಾಹಿಕ ಅಥವಾ ಕುಟುಂಬ ನ್ಯಾಯಾಲಯದ ಪ್ರಕರಣಗಳು ಹಾಗೂ ವ್ಯಾಜ್ಯಪೂರ್ವ ಪ್ರಕರಣಗಳಾದ ಬ್ಯಾಂಕ್ ವಸೂಲಾತಿ ಪ್ರಕರಣಗಳು, ಚೆಕ್ ಅಮಾನ್ಯದ ಪ್ರಕರಣಗಳು, ಕುಟುಂಬ ನ್ಯಾಯಾಲಯ ಹಾಗೂ ಇತರ ಸಿವಿಲ್ ಪ್ರಕರಣಗಳನ್ನು ಇತ್ಯರ್ಥಪಡಿಸಲು ಮುಂಚಿತವಾಗಿಯೇ ಭದ್ರಾವತಿ ತಾಲೂಕು ಕಾನೂನು ಸೇವೆಗಳ ಸಮಿತಿ ಇವರ ಕಚೇರಿಗೆ ಭೇಟಿ ನೀಡಿ ಮಾಹಿತಿ ಪಡೆದುಕೊಳ್ಳಬಹುದು. ನೆನಪಿಡಿ, ಭದ್ರಾವತಿಯಲ್ಲಿ ಲೋಕ್ ಅದಾಲತ್ ನಡೆಯುವ ದಿನಾಂಕ 11/2/2023. ಪ್ರಕಟಣೆ ಕೇಳಿದಿರಿ. ಈಗ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಸ್ವರದಲ್ಲಿ ಕಾವೇರಿ ಚಿತ್ರದ ಗೀತೆ, ಸಾಹಿತ್ಯ ವಿಜಯನರಸಿಂಹ. ಎಲ್ಲು ನಾ ಕಾಣೆನಲ್ಲ ತಿಳಿದ ತಿಳಿದ ಚಲ್ದ ನಮ್ಮ ನಾಡಿಗೆ ಸಾಟಿ ಇಲ್ಲ ಈ ದೇಶ ಚೆನ್ನ ಈ ಮಣ್ಣು ಚಿನ್ನ